ನನಗೆ ಹೋಮಿಯೋ ಕೃಷಿ ಬಗ್ಗೆ ಗೊತ್ತಾಗಿದ್ದು ಒಂದು ದೇಡ್ ವರ್ಷಕ್ಕಿಂತ ಮುಂಚೆ ಸರ್ ಗಿರೀಶ್ ಭದ್ರಗೋಣ ಸರ್ ನಮ್ಮ ಹೊಲಕ್ಕೆ ವಿಡಿಯೋ ಮಾಡ್ಕೊಳಕ್ ಬಂದಿದ್ದಾರೆ ಸರ್ ಅಂದ್ರೆ ಯೂಟ್ಯೂಬ್ ಇದು ಚಾನಲ್ ಐತೆ ಸರ್ ಅವ್ರದ್ದು ನಾನು ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡ್ತೀನಿ ಸರ್ ಆರ್ಗ್ಯಾನಿಕ್ ಫಾರ್ಮಿಂಗ್ ಜೊತೆಗೆ ಸಮಗ್ರ ಕೃಷಿ ಪದ್ಧತಿಯನ್ನು ಅಳವಡಿಸ್ಕೊಂಡಿದ್ದೀನಿ ಸರ್ ಅದಕ್ಕೋಸ್ಕರ ಅವ್ರು ನನ್ನ ಅದನ್ನೆಲ್ಲ ನಂದು ಮಾಡಿದ್ದೆಲ್ಲ ನೋಡಿ ವಿಡಿಯೋ ಮಾಡ್ಕೊಂಡು ಹೋಗ್ಬೇಕಂತೇಳಿ ಅವ್ರು ನಮ್ಮ ತೋಟಕ್ಕೆ ಬಂದಿದ್ರು ಸರ್ ಬಂದಾಗ ನನ್ನ ಆರ್ಗ್ಯಾನಿಕಿಂದ ಕೆಲವೊಂದಿಷ್ಟು ಇನ್ನ ನನ್ನ ಗಿಡಗಳಿಗೆ ಕೆಲವೊಂದಿಷ್ಟು ಬೇರೆ ಬೇರೆ ಡೆಫಿಷಿಯನ್ಸಿ ಆಗಲಿ ರೋಗಗಳಾಗಲಿ ಅವ್ರಿಗೆ ನೋಡಿದ್ರು ಸರ್ ಅವರು ನೋಡಿ ಅವಾಗ ನನಗೆ ಹೇಳಿದ್ರಿ ಇಲ್ರಿ ಹಿಂಗ ನಾವು ಹೋಮಿಯೋ ಔಷಧ ಮಾಡಿಕೊಡ್ತೀವಿ ಬೇಕಾದ್ರೆ ನೀವು ಇದನ್ನು ಸಾವಯವದಾಗ ಬರ್ತೈತಿ ನೀವೇನು ಇದನ್ನ ವಿಷ ತಿಳ್ಕೊಳಕ್ ಹೋಗ್ಬೇಡ್ರಿ ಇದನ್ನ ನೀವು ಬಳಸಬಹುದು ಆರ್ಗ್ಯಾನಿಕ್ ಇರ್ತೈತಿ ಅಂದಾಗ ನಾ ಆಕ್ಚುಲಿ ಅದನ್ನ ಹೋಮಿಯೋನ ನಾನು ಯಾವ್ದೋ ಔಷಧ ತಿಳ್ಕೊಂಡಿದ್ದೀನಿ ಸರ್ ಕೆಮಿಕಲ್ ಇರಬಹುದು ಏನೋ ತಿಳ್ಕೊಂಡಿನ್ರಿ ಅದಕ್ಕೆ ನಾನು ಹೇಳ್ರಿ ನಾ ಯಾವ್ದು ಬಳಸೋದಿಲ್ಲ ನಾನೇ ಆರ್ಗ್ಯಾನಿಕ್ ನಾಗ ಮಾಡ್ಕೊಂಡು ನಾನು ಬಳಸ್ತೀನಿ ಅಂತ ಹೇಳಿದೆ ಹೇಳ್ರಿ ಇದು ಆರ್ಗ್ಯಾನಿಕ್ ನಾಗ ಬರ್ತೈತಿ ಖರ್ಚು ಬಹಳ ಕಡಿಮೆ ಇರ್ತೈತಿ ಇದನ್ನ ನೀವು ನೋಡ್ರಿ ಬರೀ ಒಂದ್ಸರಿ ಮಾಡಿ ನೋಡ್ರಿ ನೀವು ಅಂತ ತಂದು ಅವರೇ ಬಂದು ತೋಟಕ್ಕೆ ಬಂದು ಗಿಡಗಳನ್ನು ನೋಡಿ ಅದೇನ್ ಡೆಫಿಷಿಯನ್ಸಿ ಇತ್ತು ಅವರ ಐಡೆಂಟಿಫಿಕೇಶನ್ ಮಾಡಿ ಔಷಧ ಮಾಡಿಕೊಟ್ರ ಸರ್ ಅವರೇ ನೀರಿನೊಳಗೆ ಔಷಧ ಮಾಡಿಕೊಟ್ರಿ ಅದನ್ನ ನಾನು ಅಲ್ಲಿಂದ ಒಂದು ವರ್ಷದಿಂದ ಸ್ಪ್ರೇ ಮಾಡ್ಕೊತ ಬಂದೇನೆ ಸರ್ ಅಲ್ಲಿಂದ ಮಾಡಿದ ನನಗೆ ಆ ಸಮಸ್ಯೆಗಳೆಲ್ಲ ಈಗ ಇಲ್ಲ ಸರ್ ಈಗ ಮುಂಚಿತ ಅವ್ರು ಬರೋಕಿಂತ ಮುಂಚಿತ ನನ್ನ ಗಿಡಗಳಿಗೆ ಸಮಸ್ಯೆ ಇದ್ದು ಈ ಸದ್ಯಕ್ಕೆ ಮಟ್ಟಿಗೆ ಆ ಸಮಸ್ಯೆ ಇಲ್ಲ ಸರ್ ಹೋಗಿ ಈಗ ಒಂದು ವರ್ಷ ಆಯ್ತು ನೀವು ಬಳಸ್ತಾ ಇದ್ದು ಒಂದು ವರ್ಷ ಆಯ್ತು ಸರ್ ಅಂದ್ರೆ ನೀವು ಯಾವ ಬರೀ ಪೇರಲ ಗಿಡದ ಮೇಲೆ ಅಷ್ಟೇ ಇದನ್ನ ಬಳಸಿರೋ ಬೇರೆ ಗಿಡಗಳ ಮೇಲೆ ಬಳಸಿರೋ ಇದನ್ನ ಏನಿಲ್ಲ ಇಲ್ಲ ಸರ್ ಬೇರೆ ಪೇರಲ ಗಿಡದ ಮೇಲೆ ಅಷ್ಟೇ ಯಾಕೆ ಹಂಗೆ ಯಾಕೆ ಮಾಡಿದ್ರಿ ಅದನ್ನ ಬೇರೆ ನಮ್ಮ ಬಿಟ್ಟರೆ ಅರಣ್ಯ ಕೃಷಿ ಆಯ್ತು ಸರ್ ಅದಕ್ಕೇನು ಅವಶ್ಯಕತೆ ಇಲ್ಲ ತಿಕೊಂಡ ಅವಕ್ಕೇನು ಈ ತರ ಡೆಫಿಷಿಯನ್ಸಿ ಏನಾಗಿದ್ದಿಲ್ರಿ ಚಲೋ ಇದ್ದು ರೀ ಈ ಪೇರು ಗಿಡ ಮಾತ್ರ ಒಂದ್ ಸ್ವಲ್ಪ ಅಂದ್ರೆ ಪ್ರಯೋಗ ಮೊದ್ಲು ಮಾಡಿ ನೋಡೋಣ ಅಂತ ಮಲಿಚ್ ಇದು ಬಂದ್ರೆ ಮತ್ತೆ ಉಳಿಕಿಂದ ನಾನು ಎಲ್ಲ ಇಡೀ ಹೊಲಕ್ಕೆ ಬಳಸ್ಕೋಬಹುದು ತಿಕೊಂಡ ಇದಕ್ಕಷ್ಟೇ ಪೇರಲ್ ಕಟ್ಟೆ ಯೂಸ್ ಮಾಡ್ಕೊಂಡಿ ಹೆಂಗ್ ಹೆಂಗ್ ಬಳಸ್ತಾ ಇದ್ದೀರಿ ಒಂದ್ ಸ್ವಲ್ಪ ಹೇಳ್ಬೋದಾ ಸರ್ ಅದೇನಿಲ್ಲ ಅವರು ಔಷಧ ಮಾಡಿಕೊಟ್ಟಿರ್ತಾರೆ ಒಂದ್ ಲೀಟರ್ ಎರಡ್ ಲೀಟರ್ ನಾಲ್ಕು ಲೀಟರ್ ಹಿಂಗ್ ಮಾಡಿಕೊಟ್ಟಿರ್ತಾರೆ ಅದನ್ನ ತಗೊಂಡ್ ನಂದು ಇದು ಅದ್ರಿ ಒಂದ್ ಸಾವಿರ ಲೀಟರ್ದು ನನ್ನ ಹತ್ರ ಸಿಂಟ್ಯಾಕ್ಸ್ ಅದಾವ್ರಿ ಆ ಸಿಂಟ್ಯಾಕ್ಸ್ ನಾಗ ಒಂದ್ 300 ಲೀಟರ್ 400 ಲೀಟರ್ ನೀರ್ ಹಾಕಿ ಇವ್ರು ಕೊಟ್ಟಿದ್ದ ಔಷಧಿ ಏನ್ ಅದ್ರಾಗ ಹಾಕ್ತೀನಿ ಸರ್ ಹೋಮಿಯೋ ಅದ್ರಾಗ ಹಾಕಿ ನಂದೊಂದು ಸಣ್ಣ ಸೋಲಾರ್ ಮಷಿನ್ ಐತೆ ಸರ್ ಸ್ಪ್ರೇಯಿಂಗ್ ಮಷಿನ್ ಆ ಮಷಿನ್ ಅದ್ರಾಗ ಹಾಕಿ ನಾನು ಇಡೀ ಹೊಲ ತುಂಬಾ ಪೈಪ್ ನಾನು ಓಡಾಡ್ತಿರ್ತಿ ತಾನೇ ಬರೀ ಪೈಪ್ ತಗೊಂಡು ನಾನು ಹೊಡೆದ ಇಡೀ ಗಿಡಗಳಿಗೆಲ್ಲ ಸ್ಪ್ರೇ ಕೊಡ್ತೀನಿ ಸರ್ ಅದು ಸಿಸ್ಟಮೆಟಿಕ್ ಎಲ್ಲ ಸ್ಪ್ರೇ ಮಾಡ್ಕೊಂಡು ಹೌದಾ ರೋಗಗಳೆಲ್ಲ ಕಡೆ ಹಾಕೊಂಡು ಅಂದ್ರೆ ಸಂಪೂರ್ಣವಾಗಿ ಒಂದ್ ವರ್ಷ ಅಂತಾರೆ ಹೆಚ್ಚು ಕಡಿಮೆ ಒಂದು ಸೀಸನ್ ನೀವು ಪೂರ್ತಿ ಎಲ್ಲ ಪೇರಲ ಗಿಡಗಳನ್ನ ಆರೈಕೆ ಮಾಡಿರಿ ಮಾಡಿನಿ ಸರ್ ಇದೇ ಔಷಧಿಯಿಂದ ಮಾಡಿರಿ ಯಾವ್ಯಾವ ಹಂತದೊಳಗೆ ನೀವು ಅದನ್ನ ಬಳಸಿರಿ ಹೇಳ್ರಿ ಔಷಧ ಈಗ ಸ್ಟಾರ್ಟಿಗೆ ಕಾಯಿ ಹಿಡಿದ ಟೈಮ್ನಾಗ ಅದಕ್ಕೇನಾರ ಬಹಳ ಕೊರತೆ ಆಗ್ತಂದ್ರೆ ಅವಾಗ ಸ್ವಲ್ಪ ಗಿಡ ಹಳದಿ ಹಳದಿ ಬಂದಿರ್ತಾವ ಸರ್ ಅವಾಗ ಒಂದ್ಸರಿ ಮಾಡಿ ಅವರ ಔಷಧ ಮಾಡಿಕೊಟ್ಟಾರ್ರಿ ಮತ್ತೊಂದ್ಸರಿ ಮತ್ ಕಾಯಿ ಸ್ವಲ್ಪ ದಪ್ಪ ಆಗಿ ಇನ್ನು ಹರಿಯಕ್ ಬಂದ ಟೈಮ್ನಾಗ ಗಿಡ ಒಂದ್ ಸ್ವಲ್ಪ ಹಿಂಗ ಕಂದ್ ಕಲರ್ ಎಲಿ ಕಂದ್ ಕಲರ್ ಬರತ್ತೆ ಅಂದ್ರೆ ಅದ್ರ ಡೆಫಿಷಿಯನ್ಸಿ ಅದ್ರದ ಏನ್ ಸಿಗತೈತೆ ಅದ ಅವೈಲೇಬಲ್ ನ್ಯೂಟ್ರಿಷನ್ ಎಲ್ಲ ಕಾಯಿ ಒಳಗೆ ಬಂದ್ಬಿಡ್ತದಲ್ರಿ ಗಿಡಗಳಿಗೆ ಮತ್ತ ನ್ಯೂಟ್ರಿಷನ್ ಕೊರತೆ ಆದಾಗ ಅದ್ ಮತ್ ಒಂಥರ ಕಲರ್ ಗುಲಾಬಿ ಕಲರ್ ಎಲಿ ಹಿಂಗ ಈ ತರ ಬರಾಕ್ತಿತ್ತು ಅದಕ್ಕಾಗಿ ಮತ್ತೆ ಅವ್ರಿಗೆ ಫೋಟೋ ಹೊಡೋದಾಕಿನ್ ಸರ್ ಹಿಂಗಾಗೈತ್ರಿ ತಕ್ಷಣ ವಾಟ್ಸ್ಆಪ್ ಕ್ಲಾಸ್ ರೀ ಅತ್ತಂದ್ರಿ ವಾಟ್ಸ್ಆಪ್ ಕ್ಲಾಸ್ ಅಂದ್ರೆ ನಾನು ಫೋಟೋ ಹೊಡೋದು ಅವ್ರಿಗೆ ವಾಟ್ಸ್ಆಪ್ ಕಳ್ಸೀನಿ ಅದ್ ಮತ್ತೆ ಇದು ಡೆಫಿಷಿಯನ್ಸಿ ಐತೆ ತಿಕೊಂಡು ಮತ್ತೆ ಅದನ್ನ ಔಷಧ ಮಾಡ್ಕೊಟ್ರಿ ಅದು ಕೊಟ್ಟಾಗ ಮತ್ತೆ ಅದನ್ನ ಸ್ಪ್ರೇ ಕೊಟ್ಟ್ರಿ ಮತ್ತೆ ವಾಪಸ್ ಎಲ್ಲಿ ಎಲ್ಲ ಫುಲ್ ಹಸರಾಗಿ ಗಿಡ ಆಗದೆ ಹೆಲ್ದಿ ಆದ ಇದು ನಿಮಗೆ ವ್ಯತ್ಯಾಸ ಎಷ್ಟು ದಿವಸದೊಳಗೆ ಗೊತ್ತಾಗ್ತದೆ ಅಂತಂತೀರಿ ಈಗ ನೀವು ಸ್ಪ್ರೇ ಮಾಡಿದ್ರಿ ಇವತ್ತಿನ ದಿವಸ ಬದಲಾವಣೆ ಎಷ್ಟು ದಿವಸದೊಳಗೆ ಗೊತ್ತಾಗ್ತದೆ ಎಷ್ಟು ಸಮಯದೊಳಗೆ ಗೊತ್ತಾಗ್ತದೆ 15-20 ದಿನ ಗೊತ್ತಾಗುತ್ತೆ ಸರ್ 15-20 ದಿವಸದೊಳಗೆ ಗೊತ್ತಾಗ್ತದೆ ವಿಶೇಷವಾಗಿ ಏನಾದರೂ ಹಿಂಗೆ ಪೇರಲ ಗಿಡಗಳಿಗೆ ರೋಗಗಳು ಬಂದಿರೋದಾಗ್ಲಿ ಅಥವಾ ತಾವು ಹೇಳಿದ್ರೆ ಈಗ ಕೊರತೆ ಲಕ್ಷಣಗಳು ಕಂಡು ಅಂತೇಳಿ ಅದನ್ನ ಬಿಟ್ಟು ಮತ್ತೆ ಬೇರೆ ಏನಾದರೂ ಸಮಸ್ಯೆಗಳು ಬೆಳೆ ಒಳಗಿದ್ದುನ ಅಥವಾ ಅವುಗಳನ್ನು ನಾವು ಯಾವ ರೀತಿ ನಿವಾರಣೆ ಮಾಡ್ಕೊಳ್ಬಹುದು ಈ ಬಗ್ಗೆ ಏನಾದರೂ ನಿಮ್ಮ ಅನುಭವಗಳದಾವ ಅದು ಯಾವ್ದಾದ್ರು ರೋಗ ಬಂದರೂ ಮಾಡ್ಕೋಬಹುದು ಸರ್ ಅವ್ರ ಔಷಧಿ ಮಾಡಿ ಕೊಡ್ತಾರ್ರಿ ಅವ್ರ ಔಷಧಿ ಮಾಡಿಕೊಟ್ರೆ ಆ ರೋಗನು ಎಲ್ಲ ನಿವಾರಣೆ ಆಗ್ತಾವ ಸರ್ ನಿಮ್ಮ ಪೇರಲ ಗಿಡಗಳ ಆರೋಗ್ಯ ಮೊದಲಿನಿಂದ ಹೆಂಗಿತ್ತು ಯಾವ ಸಮಸ್ಯೆಗಳು ನಿಮ್ಮ ಬೆಳೆಗಳಿಗಿದ್ದು ಅಂತವೇನಾದ್ರೂ ಇದ್ರೆ ಹೇಳ್ಬಹುದು ನೀವು ನನಗೇನಿಲ್ಲ ಸರ್ ಈಗ ಜಾಸ್ತಿ ಹಳದಿ ಆಗುದ್ರಿ ಆಮೇಲೆ ಇವು ಕೆಂಪ್ ಕಲರ್ ಎಲಿ ಆಗಿ ಕಾಯಿ ಉದುರುದ್ರಿ ಆಮೇಲೆ ಹೂ ಬಹಳಷ್ಟು ಹೂ ಉದುರಿಕಿಸಿಂದ ಕಡಿಮೆ ಹೂ ನಿಂದ್ರಿ ಈ ತರ ಎಲ್ಲ ಸಮಸ್ಯೆ ಇತ್ತರಿ ಈ ಎಲ್ಲಕ್ಕೂ ಸಮಸ್ಯೆ ಈಗ ಇವೇನು ಸಮಸ್ಯೆಗಳ ತಾವ ಹೇಳಿದ್ರಿ ಹ್ಞೂನ್ರಿ ಈ ಔಷಧ ಸಿಂಪಡಣೆ ಆದ ನಂತರ ಯಾವ ರೀತಿ ಅದು ರಿಸ್ಟೋರ್ ಆಯ್ತು ಅಂತಂತೀರಿ ಹಾ ಸರಿಯಾಗೈತೆ ಸರ್ ಎಲ್ಲಾನು ಏನ್ ನನಗೆ ಅದು ಮೊದಲು ಸಮಸ್ಯೆ ತೋರಿಸ್ತಿತ್ತಲ್ರಿ ಔಷಧ ನಾನು ಸಿಂಪಡಣೆ ಮಾಡ್ಕೊಂಡ ನಂತರ ಅದ ಎಲ್ಲ ಸಮಸ್ಯೆನು ನೀಗೈತೆ ಸರ್ ಹೌದಲ್ಲ ವಾಪಸ್ ಹೂವನು ಕರೆಕ್ಟ್ ಆಗಿ ಸೆಟಪ್ ಆಗಿದ್ರಿ ಆಮೇಲೆ ಕಾಯಿನು ಫಸ್ಟ್ಲಾಸ್ ಚಲೋ ಇಲ್ಡ್ ಬಂದಿದ್ರಿ ನಾ ಆಕ್ಚುಲಿ ಯಾವ್ದೇ ರೀತಿ ಕೆಮಿಕಲ್ ಒಂದ್ ಕಾರಣ ಬಳಸೋದಿಲ್ಲ ಸರ್ ನನ್ನ ಆರ್ಗ್ಯಾನಿಕ್ ಪ್ಲಸ್ ಸರ್ ಒಂದು ಹೋಮಿಯೋ ಈಗಷ್ಟು ಬಳಸ್ಕೋತೀನಿ ನನ್ನ ಕಾಯಿ ಒಂದೊಂದೇ ಕಾಯಿ ಪ್ಯೂರ್ ಕಾಯಿ 600 ರಿಂದ 900 ಗ್ರಾಮ್ ತನ ಕಾಯಿ ಬಂದ ಅರ್ಧ ಕಿಲೋದಿಂದ 1 ಕಿಲೋ ತನಕ ಹೆಚ್ಚು ಕಡಿಮೆ 600 ಗ್ರಾಮ್ 900 ಗ್ರಾಮ್ ತನ ಬಂದ ನಾನು ಕಟ ಮಾಡಿ ನೋಡಿ ಪ್ರತಿಯೊಂದು ಅದಕ್ಕಿಂತ ಸಣ್ಣ ಸೈಜ್ ಬಂದೇ ಇಲ್ಲ ಸರ್ ಚಲೋ ಕೆಲಸ ಮಾಡ್ತಾರೆ ಸರ್ ಅಂದ್ರೆ ಈ ಹೋಮಿಯೋ ಔಷಧದಿಂದ ಈ ಬದಲಾವಣೆ ಆಗಿದೆ ಅಂತೀರಿ ಅಥವಾ ಬೇರೆ ಕಾರಣಗಳು ಅದಾವ ಅದಕ್ಕೆ ಇಲ್ಲ ಸರ್, ಹೋಮಿಯೋ ಔಷಧಿಯಿಂದನೇ ಆಗಿದೆ ಸರ್. ಈಗ ನಾನು ಆರ್ಗ್ಯಾನಿಕ್ ಅಂತ ಬಳಸಿನ ಸರ್, ನಾನು ಆರ್ಗ್ಯಾನಿಕ್ ಬಳಸಿದ್ರು ಕೂಡ ಕೆಲವೊಂದಿಷ್ಟು ಅವ್ರು ಬರಾಕ್ತಿದ್ರು ಸರ್ ಅವ್ರ ಸಮಸ್ಯೆಗಳು. ಆ ಸಮಸ್ಯೆಗಳನ್ನ ಅವ್ರು ಕೇಳ್ಕೊಂಡಾಗ ನಾನು ಅದನ್ನ ಬಿಟ್ಟರೆ ಬೇರೆ ಯಾವ್ದು ಕೆಮಿಕಲ್ ಯೂಸ್ ಮಾಡಲ್ಲ. ಈಗ ಸಾವಯವ ಅಂತ ನೀವು ಮಾಡ್ತೀನಿ ಸರ್? ಮಾಡ್ತೀನಿ. ಸಾವಯವ ಸಂಪೂರ್ಣವಾಗಿ ಸಾವಯವ ಇದ್ದಾಗ ಒಂದು ವರ್ಷದ ಹಿಂದಿನ ನಾವು ವಿಚಾರ ಮಾಡಿದ್ರೆ ಅವಾಗ ನಿಮಗ ಹಣ್ಣಿನ ಸೈಜ್ ಆಗ್ಲಿ ಅಥವಾ ಹಣ್ಣಿನ ಮೇಲಿಂದ ಹೊಳಪಾಗ್ಲಿ ಯಾವ ರೀತಿ ಕಾಣಿಸ್ತಾ ಇದ್ದು, ಮತ್ತೆ ಈಗ ಹೋಮಿಯೋ ಔಷಧ ಹೊಡೆದ ನಂತರ ಏನು ಬದಲಾವಣೆ ಆಯಿತು? ಅದು ಒಟ್ಟು ಭಾಳ ಕಾಯಿನೂ ಹಿಡಿತಿದ್ದಿಲ್ಲ ಸರ್ ಮೊದಲದು, ಆಮೇಲೆ ಕಾಯಿ ಭಾಳ ದಪ್ಪನ ಹಾಕಿದ್ದಿಲ್ರಿ, ನಂತರ ಇದನ್ನೇನು ಬಳಸಕತ್ತಿಲ್ಲ ರೀ, ಅವಾಗ ಕಾಯಿ ಸೈಜನ್ನು ಬತ್ತರಿ, ಆಮೇಲೆ ಮೊದಲ ಕಾಯಿ ಹಿಂಗೆ ಮಬ್ಬು ಕಾಣ್ತಿದ್ದು ರೀ ನೋಡಕ್ಕೆ, ಡಿಮ್ ಕಾಣ್ತಿದ್ದು, ಡಿಮ್ ಕಾಣಿಸ್ತದೆ. ಹಾಂ ರೀ, ಅದನ್ನು ನೀವು ಹಾಂ ರೀ ಗಮನಿಸಿದ್ರಿ? ಅದನ್ನು ಗಮನಿಸಿದ್ದು ಸರ್. ನೋಡಕ್ಕೆ ಹಿಂಗೆ ಇದು ಕಾಣ್ತಿಲ್ಲ ರೀ, ಲುಕ್ ಶೈನಿಂಗ್ ಇರ್ತಿದ್ದು, ಮಬ್ಬು ಥರ ಕಾಣ್ತಿದ್ರು ಕಾಯಿ. ಆಮೇಲೆ ಇದನ್ನು ಬಳಸಕ್ತಿಂದ ಕಾಯಿ ಬರೀ ನೋಡಕ್ಕೆ ಶೈನಿಂಗ್ ಟೈಪ್ ಆಗದೆ ಒಳ್ಳೆ ಸೈಜ್, ಒಳ್ಳೆ ಗುಣಮಟ್ಟ, ಒಳ್ಳೆ ಟೇಸ್ಟ್ನು ಚಲೋ ಬೇರೆ ಬಂದ ಸರ್. ಮೊದಲ ಫುಲ್ ಸಪ್ಪ ಇತ್ತ ಸರ್ ಕಾಯಿ ನಂದು. ಕೆಲವೊಬ್ರು ಏನ್ ಮಾಡ್ತಾರ ರೀ, ದ್ರಾಕ್ಷಿಗೆ ಪಕ್ಷಿಗೆ ಅದಕ್ಕಿದ್ದ ಸ್ವೀಟ್ ಬರಕ್ ಒಂದ್ ಕೆಮಿಕಲ್ ಹೊಡಿತಾರ, ಆಮೇಲೆ ಸೈಜ್ ಬರಕ್ ಒಂದ್ ಕೆಮಿಕಲ್ ಹೊಡಿತಾರ. ಅದ್ರ ನಾ ಯಾವ್ದೇ ರೀತಿ ಯೂಸ್ ಮಾಡಲ್ಲ ಸರ್. ನಾನು ಒಟ್ಟ ಹೊರಗಿಂದ ಒಂದೇ ಒಂದ್ ರೂಪಾಯಿ ತಂದ್ ಕೆಮಿಕಲ್ ಬಂದ್ ಬಳಸಲ್ಲ ಸರ್. ನಾ ಏನ್ ತಯಾರು ಮಾಡಿನಿ ನಾನೇ ಬಳಸ್ಕೊತಾ ಇದ್ದೀನಿ ಸರ್. ಅದ್ರ ಫಸ್ಟ್ನೇ ಸರ್ ನನಗೆ ಈಲ್ಡ್ ಬಂದಾಗ ರೀ, ಕಾಯಿ ಬಹಳ ಬಂದ್ರೆ ಬಹಳ ಸಪ್ಪಿತ್ತು ಸರ್, ತಿಂದ್ರೆ ಬರೀ ಏನೋ ಒಣ ಕಾಯಿ ತಿಂದಂಗ ಅನಿಸ್ತಿತ್ತು. ಬಟ್ ಈಗ ಇವ್ರದ್ದು ಯೂಸ್ ಮಾಡಿದ ಮನೆ ಇಲ್ಡ್ ಬತ್ತಲ್ಲ ಸರ್, ಕಾಯಿ ಸ್ವೀಟ್ನೆಸ್ ಬಂದ ಸರ್, ಅಂದ್ರೆ ಒಂದು ಸಕ್ರಿಯ ಅಂಶ ಹೆಚ್ಚಾಗ್ತದೆ ಹೆಚ್ಚಾಗೈತೆ ಸರ್. ಅದನ್ನ ನಿಮಗ ಅದು ಅನುಭವಕ್ಕೆ ಬಂದ ಬಂದೈತೆ ಸರ್. ಈಗ ಯಾರು ಹಣ್ಣುಗಳನ್ನು ನಿಮ್ಮಲ್ಲಿಂದ ಒಯ್ದಾರಲ್ಲ, ಅವ್ರಿಗೆ ಏನಾದ್ರೆ ಈ ವ್ಯತ್ಯಾಸಗಳು ಗೊತ್ತಾಗ್ತಾ ಇದ್ದ ಅಂತ ರೀ? ಈಗ ನಾನು ಬೆಂಗಳೂರು ಕಳಿಸ್ತೀನಿ ಸರ್ ಅಲ್ಲಿ ಒಬ್ಬರಿಗೆ, ಅವರಲ್ಲಿ ಅಪಾಯಿಂಟ್ಮೆಂಟ್ನಾಗ ಒಬ್ರು ಲೇಡಿ ಅದಾರ ಸರ್, ಅವರಲ್ಲಿ ಇಡೀ ಅವ್ರ ಅಪಾಯಿಂಟ್ಮೆಂಟ್ಗೆಲ್ಲ ಆರ್ಗ್ಯಾನಿಕ್ ಟೋಟಲಿ ರಾಜ್ಯದಾಗ ಎಲ್ಲೆಲ್ಲಿ ಏನೇನು ಆರ್ಗ್ಯಾನಿಕ್ ಸಿಗುತ್ತೆ ಅದನ್ನ ತೊಗೊಂಡು ಸಪ್ಲೈ ಕೊಡ್ತಾರೆ ಸರ್. ಅದು ಅವ್ರು ನನ್ನ ಎಲ್ಲೋ ಯಾವ ಥರ ನಾನು ಮೊಬೈಲ್ ಕಂಟ್ರೋಲ್ ಗೊತ್ತಿಲ್ಲ ರೀ, ನಾನು ಫೋನ್ ಮಾಡಿ ನನಗೆ ಫೋನ್ ಮಾಡಿದ್ರಿ, ನೀವು ಹಿಂಗೆ ಪ್ಯೂರು ಬೆಳೆದ್ರಿ ನನಗೆ ಪ್ಯೂರು ಕೊಡಬೇಕು. ನಾ ಇಲ್ಲಿ ಬೆಂಗಳೂರಾಗಿದ್ದಂಥ ನನ್ನ ಸ್ನೇಹಿತರಿಗೆ ನಮ್ಮ ಜನರಿಗೆ ಆರ್ಗ್ಯಾನಿಕ್ ತಿನ್ಸ್ಬೇಕು ಅನ್ನೋ ನನ್ನ ಭಾವನೆ ಅದ, ಅವ್ರು ಬಂದು ನನ್ನ ಹತ್ರ ಒಯ್ತಾರ, ಅದಕ್ಕೆ ನೀವು ನನಗೆ ಕೊಡ್ರಿ ನಾನು ತಗೋತೀನಿ ತಕ್ಷಣದ. ಅವ್ರ ಹೋದ ವರ್ಷದಿಂದ ನನ್ನ ಕಡೆ ತೊಗೊಳತ್ತಾರೆ ಸರ್ ಅವ್ರು, ಹೋದ ವರ್ಷ ಎಲ್ಲ ಸ್ವಲ್ಪ ಸಪ್ಪ ಐತ್ರಿ ಅಂತ ಹೇಳಿದ್ರಿ, ನನಗೆ ರಿಪ್ಲೈ ಕೊಟ್ಟಿದ್ರು. ಬಟ್ ಈ ವರ್ಷ ಕೊಟ್ಟಾಗ ಭಾಳ ಚೆನ್ನಾಗೈತ್ರಿ, ಕಾಯಿ ಭಾಳ ಸ್ವೀಟ್ ಐತ್ರಿ ಅಂತ ಹೇಳಿದ್ರು. ಬಹಳಷ್ಟು ವ್ಯತ್ಯಾಸಗಳಾಗ್ಯಾವ ಅಂದಂಗ ಆಯ್ತು. ವ್ಯತ್ಯಾಸ ಆಗ್ಯಾವ ಸರ್, ವ್ಯತ್ಯಾಸ ಆಗ್ಯಾವ. ಪೇರಲ ಹಣ್ಣಿನೊಳಗ ನೀವೇನು ಔಷಧ ಬಳಸಿರಿ, ಹೋಮಿಯೋ ಔಷಧ ಬಳಸಿರಿ, ಅದರ ಸಕಾರಾತ್ಮಕವಾದಂತಹ ಒಂದು ಪರಿಣಾಮಗಳನ್ನ ನೀವು ನೋಡ್ತಾ ಇದ್ದೀರಿ. ಈಗ ನೀವು ಸಾವಯವ ಯಾವ್ಯಾವ ದ್ರವ್ಯಗಳನ್ನು ಬಳಸ್ತಾ ಇದ್ದೀರಿ ಸರ್? ನಾನು ಜೀವಾಮೃತ ಬಳಸ್ತೇನೆ, ಗೋಕೃಪಾಮೃತ ಬಳಸ್ತೇನೆ, ಗೋನಂದಾಜ ಎಲ್ಲ ಬಳಸ್ತೇನೆ, ಆಮೇಲೆ ನೀಮಾಸ್ತ್ರ, ಅಗ್ನಿಯಾಸ್ತ್ರ, ಆಮೇಲೆ ಇವು ನೀಮ್ ಆಯಿಲ್, ಆಮೇಲೆ ಇವು ಅದ್ರ ವೇಸ್ಟ್ ಬಯೋಡೈಜೆಸ್ಟ್ ಕಸಗಳದೆಲ್ಲ ರಸ ತೆಗೆದು ಅದನ್ನ ಬಳಸ್ತೇನೆ ರೀ. ಆಮೇಲೆ ವರ್ಮಿ ವಾಶ್ ಎರೆಜಲ ಬಳಸ್ತೇನೆ, ನಂದೇ ಎರೆಜಲ ಘಟಕ ಐತ್ರಿ, ಎರೆಹುಳದ ಗೊಬ್ಬರ ಬಳಸ್ತೇನೆ ಸರ್ ಇಷ್ಟು. ಆಮೇಲೆ ಗೋಮಾಸದ ರಸಾಯನ ಮಾಡ್ತೀನಿ ಸರ್ ನಾನೇ, ಆ ರಸಾಯನ ಮಾಡಿ ಅದನ್ನ ರಸಾಯನ ಬಳಸ್ತೇನೆ ರೀ. ಆಮೇಲೆ ಇದು ಫಲ ರಸಾಯನ ಬಳಸ್ತೇನೆ ಸರ್. ಈ ನಮ್ಮಲ್ಲಿ ಏನ್ ಕೆಟ್ಟ ಹಣ್ಣುಗಳು ಇರ್ತಾವಲ್ರಿ, ಕೇವಲ ನಮ್ಮ ಪ್ಯೂರು ಮಾತ್ರ ಅಷ್ಟೇ ಅಲ್ರಿ, ನಮ್ಮ ಮನೆಯಾಗ ಎದಕ್ಕೆ ಹಣ್ಣು ತೊಗೊಂಡಿರ್ತೀವಿ ಏನೋ ತಿನ್ಲಾರ ಕೆಟ್ಟಿರ್ತಾವಲ್ರಿ, ಅಂತವ್ ತೊಗೊಂಡ್ ಹೋಗಿ ಆ ಒಂದು ಬ್ಯಾರಲ್ ಮಾಡೀನಿ ಸರ್, ಆ ಬ್ಯಾರಲ್ದಾಗ ಹಾಕಿ ಅದಕ್ಕೆ ಗೋಮೂತ್ರ ಹಾಕ್ಬಿಡ್ತೀನಿ ಸರ್. ಗೋಮೂತ್ರ ಹಾಕಿದಾಗ ಕೆಳಗಡೆ ಒಂದು ನಳ ಕೊಟ್ಟಿನಿ ಸರ್, ಟ್ಯಾಪ್ ಕೊಟ್ಟಿನಿ, ಅದಕ್ಕೆ ಅದೆಲ್ಲ ಕಳತ್ ಕಳತ್ ಕಳತ್ ತಳಗ ಒಂದು ರಸಾಯನ ಬರ್ತೈತ್ರಿ, ಅದರ ರಸಾಯನ ಬಳಸ್ತೀನಿ ಸರ್. ಇಷ್ಟೆಲ್ಲ ಈ ಆರ್ಗ್ಯಾನಿಕ್ ಪರಿಕರಗಳನ್ನು ಬಳಸ್ಕೊತೀನಿ ಸರ್. ಈಗ ನೀವು ಏನು ಹಣ್ಣುಗಳನ್ನ ಕೊಯ್ಲು ಮಾಡ್ತಿರಲ್ಲ, ಕೊಯ್ಲು ಮಾಡಿ ಮಾರ್ಕೆಟಿಗೆ ಕಳಿಸ್ಬೇಕು ಅಂತಂದಾಗ ಸುಮಾರು ನಾವು ಸ್ಟೋರೇಜ್ ಮಾಡ್ಬೇಕಾಗ್ತದ, ಆ ಸಮಯದೊಳಗೆ ಈ ಇಂಥ ಔಷಧ ಹೋಮಿಯೋ ಔಷಧ ನಿಮಗೆ ಅನುಕೂಲಕ್ಕೆ ಬರ್ತದ ಅಂತೇಳಿ ಬರುತ್ತಲ್ಲ ಸ್ಟೋರ್ ಮಾಡುವಾಗ, ಬೇರೆ ಪ್ರದೇಶಕ್ಕೆ ಕಳಿಸುವಾಗ? ಯಾಕಂತಂದ್ರೆ ಹಣ್ಣುಗಳು ಜಲ್ದಿ ಕೆಡುವಂತಹ ಪದಾರ್ಥಗಳವೆಲ್ಲ, ಅವುಗಳನ್ನ ಅಂದ್ರೆ ನಾವು ಕೀಪಿಂಗ್ ಕ್ವಾಲಿಟಿ ಅಂತ ಹೇಳಿ ಏನಂತೀವಿ, ಅದು ಇದು ಈ ಇಂತಹ ಒಂದು ಔಷಧ ಬಳಸೋದ್ರಿಂದ, ಹೋಮಿಯೋ ಔಷಧ ಬಳಸೋದ್ರಿಂದ ನಿಮ್ ಕೀಪಿಂಗ್ ಕ್ವಾಲಿಟಿ ಹೆಚ್ಚಾಗ್ತದನ, ಹೆಂಗ ಬಹಳ ದಿವಸ ಕೆಡ್ಲಾರ್ದಂಗ ನಾವು ಸ್ಟೋರ್ ಮಾಡಬಹುದು, ಹೆಂಗ ಇದನ್ನೇನಾದ್ರು ತಾವು ನೋಡಿದ್ರಿ? ಇಲ್ಲ ಸರ್, ನಾನು ಈಗ ಸ್ಟೋರ್ ಮಾಡ್ಬೇಕು ಅನ್ನೋ ಉದ್ದೇಶಕ್ಕೆ ಏನು ಬಳಸಲ್ಲ ಸರ್, ನಾನು ನಾರ್ಮಲಿನ ರೆಗ್ಯುಲರ್ ಆಗಿ ಅದನ್ನ ಬಳಸ್ಕೊತಿದ್ದೀನಲ್ಲ ಸರ್. ಅಡ್ಡಿ ಇಲ್ಲ, ಈಗ ನೀವು ಬೇರೆ ಮಾರ್ಕೆಟಿಗೆ ಕಳಿಸ್ತಾ ಇರ್ತೀರಿ, ಅವಾಗ ಟೈಮ್ ಹೆಚ್ಚಿಗೆ ಹೋಗ್ತದ, ಆ ಸಮಯದೊಳಗೆ ಕೆಡಬಾರ್ದಲ್ಲ ಹಣ್ಣುಗಳು? ಇಲ್ಲ, ಆತರ ಆತರ ಏನು ಆತರ ನಾನು ಹಂಗ ಅದನ್ನ ಮಾಡಿ ಮಾರ್ಕೆಟ್ ಕಳ್ಸೋದ ಏನು ಮಾಡಲ್ಲ ಸರ್. ನಾನು ನಾರ್ಮಲ್ ಆಗಿ ಯಾವಾಗ ಯಾವಾಗ ಏನ್ ಕೊಟ್ಟಿರ್ತೀನಿ ಅದನ್ನೇ ಕರೀರಿ, ಆಮೇಲೆ ಬರೀ ಹಣ್ಣು ಕಟ್ ಮಾಡೋದು ಸೀದಾ ಕಳ್ಸೋದು ಅಷ್ಟೇ, ಸೀದಾ ಕಳ್ಸೋದು ಅಷ್ಟೇ. ಅವಾಗ ಹಣ್ಣು ಕಟ್ ಮಾಡಿ ಟೈಮ್ನಾಗ ಏನೋ ಅದಕ್ಕೆ ಔಷಧ ಹೊಡೋದು, ಅದು ಹೋಮಿಯೋ ಹೊಡ್ರಿ ಅದ್ರ ಹೊಡಿ ಏನು ಹೊಡೆದ್ ಕಳ್ಸಲ್ಲ ಸರ್ ನಾನು, ಹಂಗ ಜನರಲ್ ಆಗಿ ಏನ್ ಕಳ್ಸೋದು ಹಂಗೆ ಕಷ್ಟ. ಅಂದ್ರೆ ಯಾವಾಗ ಯಾವಾಗ ಸ್ಪ್ರೇ ಮಾಡಿರಿ ಅದಷ್ಟೇ ಕೆಲ್ಸಕ್ಕೆ ಬಂದ್ರೆ ಅಷ್ಟೇ ಕೆಲ್ಸಕ್ಕೆ ಬಂದ. ಅಂದ್ರೆ ನೀವು ಒಂದು ಗಮನಿಸಿದ ಪ್ರಕಾರ ನಾ ಏನ್ ಕೇಳೋದು ಅಂತಂದ್ರೆ, ಈಗ ಮೊದ್ಲ ಹಣ್ಣುಗಳು ಒಂದ್ ದಿವಸ ಚಲೋತ್ನಾಗೆ ಇರ್ತಿದ್ದು, ಕೆಡ್ಲಾರದೆ ಉಳಿತಿದ್ದು, ಈಗ ಇಂಥ ಒಂದು ಔಷಧ ಬಳಸೋದ್ರಿಂದ ಒಂದ್ ದಿವಸ ಎಕ್ಸ್ಟ್ರಾ ಅವು ಚಲೋತ್ನಾಗಿ ಉಳಿತಾ ಇದ್ದಾವ, ಕೆಡ್ಲಾರದೆ ಉಳಿತಾ ಇದ್ದಾವ, ಇಂಥದ್ದೇನಾದ್ರೆ ತಾವು ಗಮನಿಸಿದ್ರಿ?

ಪರಮೇಶ್ವರ ನಿನ್ನ ಪದ್ಮದಲ್ಲುಟ್ಟನೋ ಗೋಳೆ ಕ್ವಾಡಿಗೆ ನೋರಯ್ಯ ಕೊಡವಿ ಸೂರವನ ಕೊಮರನ ಪಿತ ಸಹಕ ಮಾಯವನ ತಮ್ಮನ ಕೊಡವೆ ಸೂರವನ ಕೊಮರನ ಪಿತ ಹಕ್ಕ ಮಾಯವನ ತಮ್ಮನ ಅಕ್ಕ ಮಾಯವನ ತಮ್ಮನ ಪಿತ ಚಿಕ್ಕೋ ಬೀರಯ್ಯ ಲಿಂಗನ.